एन पॉलिसी एन कैयल। मेरी पॉलिसी मेरे हाथ अभियान के तहत बीमा कंपनियां पहुंचा रही हैं आपकी फसल बीमा पॉलिसी आपके द्वार। अपनी फसल बीमा पॉलिसी और जानकारी लेने जरूर आएं। फसल बीमा से संबंधित जानकारी के लिए हेल्पलाइन नंबर 1-4447 पर कॉल करें। फसल बीमा कराओ, सुरक्षा कवच पाओ। ಏನಣ್ಣ, ಏನ್ ಪರೀಕ್ಷೆ ಮಾಡ್ತಿದ್ದೀರಾ? ದ್ರಾಕ್ಷಿಗೆ ಹೊಸ ಹಂದರ ಹಾಕ್ಸೋ ಸಮಯ ಬಂದಿದೆ. ಬಾಳಿಕೆ ಬರುವ ಗಟ್ಟಿ ಮುಟ್ಟದ ಹಂದರಕ್ಕೆ ಏನು ಉಪಯೋಗಿಸಬೇಕು? ಅಣ್ಣ, ತಜ್ಞರು ಹೇಳಿದ್ದಾರೆ ದ್ರಾಕ್ಷಿ ಹಂದರಕ್ಕೆ ಮಹಾವೀರ್ ಸ್ಟೀಲ್ ಅನ್ನೇ ಉಪಯೋಗಿಸಬೇಕು. ದ್ರಾಕ್ಷಿ ಹಂದರಕ್ಕೆ ಬೇಕಾಗುವ ಮಹಾವೀರ್ ಸ್ಟೀಲ್ ನ ಆಂಗಲ್, ಫ್ಲಾಟ್ ಮತ್ತು ಚಾನೆಲ್ ಗಳು ನಿಮ್ಗೆ ಅಗತ್ಯವಾಗುವ ಸೈಜ್ ಗಳಲ್ಲೇ ಸಿಗುತ್ತವೆ. ಮಹಾವೀರ್ ಸ್ಟೀಲ್, ಇನ್ಯಾವುದೂ ಬೇಕಾಗಿಲ್ಲ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನವಾಣಿಯಲ್ಲಿ ಕೇಳಿ, ಟ್ರ್ಯಾಕ್ಟರ್ ವ್ಯಾಪಾರ ಬಿಟ್ಟು ಕೃಷಿಯಲ್ಲಿ ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕೋರಳ್ಳಿ ಗ್ರಾಮದ ಯುವ ಪ್ರಯೋಗಶೀಲ ರೈತರಾದ ಬಸವರಾಜ ಶ್ರೀಕಾಂತ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಆಳಂದ ತಾಲೂಕು ಕೋರಳ್ಳಿಯ ಒಬ್ಬ ಯುವ ಪ್ರಯೋಗಶೀಲ ರೈತರಿದ್ದಾರೆ. ಅವರು ಮೊದಲಿಗೆ ಅಂದರೆ ಕೃಷಿ ಮಾಡೋದಕ್ಕಿಂತ ಮೊದಲು ಒಂದು ಟ್ರ್ಯಾಕ್ಟರ್ ಶೋರೂಮ್ ನಡೆಸ್ತಾ ಇದ್ದಂಥವರು. ಬಿಕಾಂ ಮಾಡಿದ್ರು, ಆಮೇಲೆ ಆ ಟ್ರ್ಯಾಕ್ಟರ್ ಶೋರೂಮ್ ಆದ ನಂತರ ಸುಮಾರು 8-9 ವರ್ಷಗಳ ನಂತರ ಅವರು ಕೃಷಿಗೆ ಬರಬೇಕು ಅನ್ನುವಂತಹ ಒಂದು ವಿಚಾರ ಬಂತವರಿಗೆ. ಆ ನಂತರ ಸಾಕಷ್ಟು ಪ್ರಯೋಗಗಳನ್ನ ಕೃಷಿಯೊಳಗ ಮಾಡಿಕೊಂಡು ಈಗ ಅದ್ಭುತವಾದಂತಹ ಒಂದು ಕೃಷಿಯನ್ನ ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏನು ಕೃಷಿ ಉತ್ಪನ್ನಗಳನ್ನ ರಫ್ತು ಮಾಡುವಂತಹ ಒಂದು ಕಾರ್ಯ ಅವರು ಮಾಡ್ತಾ ಇರುವುದು ನಮಗೆ ನಿಮಗೆ ಎಲ್ಲರಿಗೂ ಮಾದರಿಯಾಗಬಹುದು. ವಿಶೇಷವಾಗಿ ಯುವ ರೈತರು ಇಲ್ಲಿ ತಿಳ್ಕೊಳ್ಳುವಂತಹದ್ದು ಸಾಕಷ್ಟು ಅದ. ಆದ್ರಿಂದ ನಾವು ಇವತ್ತಿನ ದಿವಸ ನಮ್ಮ ಸ್ಟುಡಿಯೋದೊಳಗಿರುವಂತಹ ಬಸವರಾಜ್ ಶ್ರೀಕಾಂತ್ ಪಾಟೀಲ್ ಅವರ ಅನುಭವಗಳನ್ನು ಕೇಳೋಣ. ಬಸವರಾಜ್ ಪಾಟೀಲ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ನೋಡ್ರಿ, ತಾವು ಮೊದಲಿಗೆ ಡಿಗ್ರಿ ಮುಗಿಸಿದ ನಂತರ ಟ್ರ್ಯಾಕ್ಟರ್ ಶೋರೂಮ್ ಮಾಡ್ತಾ ಇದ್ರಿ, ಅದರ ನಂತರ ಕೃಷಿಗೆ ಬಂದ್ರಿ. ಕೃಷಿಗೆ ಬರಬೇಕು ಅನ್ನುವಂತಹ ಒಂದು ವಿಚಾರ ಮೊದಲ ಇರಲಿಲ್ಲ ನಿಮಗೆ? ಕೃಷಿ ಬರಬೇಕಂತ ವಿಚಾರ ಮೊದಲು ಇರಲಿಲ್ಲ ಸರ್. ಆಕ್ಚುಲಿ ನಾವು ಕೃಷಿ ಬರಬೇಕಾದ್ರೆ ನಮ್ಮ ಅಜ್ಜವ್ರ ಪ್ರೇರಣೆ ರೀ, ಮಾಜಿ ಶಾಸಕರು ಅಣ್ಣರಾವ್ ಪಾಟೀಲ್ ಅಂತ. ಅವ್ರು ಯಾವಾಗ್ಲೂ ಒಂದು ಎಲ್ಲೋ ಕೃಷಿ ಮಾಡೋದು ನಡೆದಾಗ, ಮತ್ತಂದ್ರೆ ಇದು ಗೋ ಇದ್ರ ನಡೆದಾಗ ಅದೆಲ್ಲ ಕರ್ಕೊಂಡು ಹೋಗ್ತಿದ್ರು ನಾವು ಚಿಕ್ಕವರಿದ್ದಾಗ ಸರ್. ಅವಾಗಿಂದ ಇಲ್ಲಿ ಗುಲ್ಬರ್ಗ ಸೆಟ್ಲ್ ಇದ್ರು ಕೂಡ ನಂಗೇನೋ ಒಂಥರ ಅಲ್ಲಿ ಆಸಕ್ತಿ ಕೃಷಿ ಕಡೆ ಜಗ್ತಾ ಇತ್ತು. ಅವಾಗ ಒಂದೇನೋ ಮಾಡಿದ್ರು ಒಂದು ಸ್ಪೆಷಲ್ ಆಗಿ ಮಾಡಿ ಒಂದು ಹೊಸ ರೈತರಿಗೆ ನಾವು ಒಂದು ಯೂನಿಕ್ ತಂದು ತೋರಿಸ್ಬೇಕಂತ ಒಂದು ತಲೆಯಲ್ಲಿ ಅವಾಗಿಂದ ಉಳಿತಿತ್ತು ಸರ್. ಸುಮಾರು ನಾನು ಒಂದು 16 ವರ್ಷ ಹಿಂದೆ 2012 ಸರ್ ಕಾಲೇಜ್ ಮುಗಿಸ್ಕೊಂಡು ಕೂಡಲೇ ಇಮಿಡಿಯೇಟ್ ಆಗಿ ಮತ್ತೆ ತೋಟದ ಕಡೆ ಹೋಗೋದು, ಮನುಷ್ಯರ ಜೊತೆ ಏನ್ ಮಾಡಿರ್ತೀರಿ ನಾನು ಮಾಡ್ತೀನಿ ಗಳೆ ಹೆಂಗ್ ಹೊಡಿಬೇಕು ಅದೆಲ್ಲ ಅಂತ ಸ್ವಲ್ಪ ಆಸಕ್ತಿ ಇರ್ತಿತ್ತು ಸರ್. ಒಬ್ಬನೇ ಮಗಿದ್ದ ಎಲ್ಲ ಬೇಡ, ಗುಲ್ಬರ್ಗ ಹಾಕಿರು, ಆರಾಮಾಗಿರ್ರಿ, ಇವೆಲ್ಲ ನಿಂಗೆ ಆಗೋದಿಲ್ಲ ಅಂತ ಅಜ್ಜವ್ರು ಏನಂತಿರ್ಲಿಲ್ಲ, ಅಪ್ಪ ಅಮ್ಮ ಅಂತಿದ್ರು ಹಿಂಗೆ ಹೇಳ್ತಾ ಇದ್ರು ಹೇಳ್ತಿದ್ರು. ಬಟ್ ನನಗೇನೋ ಒಂದು ನಂಗೆ ಭೂಮಿ ಕಡೆ ಒಲವು ನಿಮ್ಗೆ ಜಾಸ್ತಿ ಒಲವು, ಅದ್ರಲಿಂತ ಭೂಮಿ ನನ್ಗು ಒಂದ್ ರೀತಿ ಈ ಮಟ್ಟಕ್ಕೆ ಪಾರಂಪರಿಕ ಕೃಷಿ ನಿಮ್ದಿತ್ತು ಕೃಷಿ ಇತ್ತು ಸರ್. ಇತ್ತು ಫಸ್ಟ್ ಟೈಮ್ ನಾನು ತೊಗರಿ ಮತ್ತಂದ್ರೆ ಕಬ್ಬು ಮಾಡಿದ್ ಸರ್. 2012 ಮಾಡಿದಾಗ ಆವಾಗ ತೊಗರಿ ನೆಟ್ಟಿ ಹೋಗಿ ಪೂರ್ತಿ ಹಾಳಾಯ್ತು ಸರ್. ಅವಾಗ ಹಿಂಗಾದ್ರ ಕೃಷಿ ಒಳಗ ಬಹಳ ಲಾಸ್ ಆಗ್ತದೆ. ಫಸ್ಟ್ ಇದ್ರದಾಗೆ ನಾ ಫೇಲ್ಯೂರ್ ಕಂಡ್ರೆ ಅವಾಗ ಇದು ಹಿಂಗಾದ್ರೆ ಏನು ಸಕ್ಸಸ್ಫುಲಿ ಏನು ಬರಂಗಿಲ್ಲ, ಮನೆಯವರು ಹೇಳೋದಕ್ಕೂ ಮತ್ತೆ ಆಗೋದಕ್ಕೂ ಕಾಗಿ ಕೂಡೋದಕ್ಕೂ ಟೊಂಗಿ ಮುರಿಯೋದಕ್ಕೂ ಅದ್ರದಾಗ ಸ್ವಲ್ಪ ಫೇಲ್ಯೂರ್ ಅನಿಸ್ತು ಸರ್. ನೆಕ್ಸ್ಟ್ ಏನ್ ಮಾಡಿದೆ, ಒಂದ್ 5 ಎಕರೆ ಕಬ್ ಮಾಡಿ ನೋಡಾಮಿ, 70 ಎಕರೆ ಜಮೀನು ಸರ್ ನಮ್ದು, 5 ಎಕರೆ ಕಬ್ ಮಾಡಿ ನೋಡಾಮಿ ತಂದ್ಕೊಂಡು ಮಿಕ್ಕಿದೆಲ್ಲ ಬೇರೆಯವ್ರ ಪಾಲ್ದಂಗ ಹಾಕ್ರಿ, ನಂಗೊಂದು 5 ಎಕರೆ ಅಷ್ಟೇ ಕೊಡ್ರಿ ಪಾಪ ಅಂತ ನಮ್ಮ ಅಪ್ಪರಿಗೆ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡಿದೆ. ಇಲ್ಲಪ್ಪ ನಿಂಗೆ ಏನ್ ಕೊಟ್ರು ನಾ ಬಡ್ಡಿಯಿಂದ ರೊಕ್ಕ ಕೊಡ್ತೀನಿ, ನಿನ್ನಂಗ್ ಮತ್ತೆ ರಿಟರ್ನ್ ಬಡ್ಡಿ ಅಂದ ರೊಕ್ಕ ಕೊಡ್ಬೇಕು ಅಂತ ಹೇಳಿದ್ರಿ. ಆಯ್ತು ಇರ್ಲಿ ಕೊಡ್ರಿ, ಒಳ್ಳೆ ಕಂಡೀಷನ್ ಅದು ಕಂಡೀಷನ್ ಹಾಕಿ ಕೊಟ್ಟಿದ್ರು ಸರ್. ಸರಿ ನಾ ಏನಿದ್ರು ಮಾಡಿ ತೋರಿಸ್ತೀನಿ ಅಂತ ಅನ್ಕೊಂಡು, ಇಲ್ಲ ನಾ ಹೇಳತ್ತೀನಿ ನಾನು ಕೇಳು, ಗುಲ್ಬರ್ಗ ಇರು, ಅಲ್ಲಿ ಶೋರೂಮ್ ಅದ ಅದು ನೋಡ್ಕೊಂತಿರು, ನಿಮ್ಮ ಮಾವ ನೀವು ಕಲ್ತ ನೋಡ್ಕೊಂತಿರಿ ಅಂತ ಹೇಳಿದ್ರು. ಇಲ್ಲ ಅಂದ್ರು ಮಾಡ್ತೀನಿ ನಾ ಏನೋ ಒಂದು ಹೊಸದ್ ಮಾಡಿ ತೋರಿಸ್ತೀನಿ ಅಂತ. ಫಸ್ಟ್ ಟೈಮ್ ಕಬ್ಬು ಆಗ್ತದೆ ಸರ್ ನಮ್ಮ ಊರಲ್ಲಿ, ಸರಾಸರಿ ಆನನ್ ಎವರೇಜ್ ಎಲ್ಲರೂ ಕಬ್ಬು ಬೆಳೆದು 25-30 ಟನ್ ಅಷ್ಟೇ ಸರ್. ಫಸ್ಟ್ ಇಯರ್ ತೊಗರಿ ಆಗ, ನೆಕ್ಸ್ಟ್ ಇಯರ್ ಕಬ್ಬು ಹಾಕಿದಾಗ 55 ಟನ್ ತೆಗೆದ ಸರ್. 55 ಟನ್ ಮೊದಲೇ ಪ್ರಯತ್ನದಲ್ಲಿ ತೆಗೆದು ಸರ್. 55 ಟನ್ ತೆಗೆದ ಕೂಡಲೇ ನೆಕ್ಸ್ಟ್ ಇಯರ್ ಏನ್ ಮಾಡುದು ಸರ್, ನಾವ್ ಒಂದೇನೋ ಒಂದು ಹೊಸದ್ ಪ್ರಯೋಗ ಮಾಡಬೇಕು, ಇದಕ್ಕಿಂತ ಹೆಚ್ಚಿನ ಇಳುವರಿ ತೆಗಿಬೇಕು ಅನ್ಕೊಂಡು ಮಹಾರಾಷ್ಟ್ರ ಮಾದರಿ

ಬಹಳ ಜನ ಕೇಳ್ರಿ ಸರ್, ಕಬ್ಬು ಕಡಿಯುವಾಗ ಲೇಬರ್ ಸರ್ ಅವಾಗ ಎಲ್ಲರ ಕಡೆ ಒಂದ್ ಎಕರೆಲಿ 15,000 10,000 ತಗೋತೀರಿ ಸರ್. ನಾನು ಕಬ್ಬು ನೋಡ್ಕೊಂಡು ಲೇಬರ್ ಏನಂದ್ರೆ ಸರ್, ನಮ್ಗೆ 1 ರೂಪಾಯಿ ಕೊಡಬೇಡ್ರಿ, ಕುರ್ತಿ ನಿಮ್ ಕಬ್ಬು ನಾವೇ ಕಡಿತೀವಿ. ಒಂದ್ ಸಾರಿ ಕಟಿಂಗ್ ಮಾಡಿದಾಗ ಅದ್ರಂಗ 4 ಭಾಗ ಆಗ್ತೀವಿ ಸರ್ ಕಬ್ಬು. ಆ ಲೆವೆಲ್ ಗೆ ಅದು ಅಷ್ಟು ದಪ್ಪ ಮತ್ತಂದ್ರೆ ಅಷ್ಟು ಬ್ರಾಂಚಸ್ ಇದ್ವು ಸರ್. ಈಗ ನಾವ್ ಒಂದ್ ಅಗಿಯನ್ ಹಸ್ತಿಲ್ ಸರ್ ಕಬ್ಬಿಂದು, ಅದರ 32 ಬ್ರಾಂಚಸ್ ಇದ್ವು ಸರ್, 32-40 ತನಕ ಸರ್. ಆ ರೀತಿ ಬ್ರಾಂಚಸ್ ಬಂದಾಗ ಅದು ಒಂದ್ ಗಿಡ ನಮ್ಗೆ ಸುಮಾರು 1.5 ಕೆಜಿಯಿಂದ 2 ಕೆಜಿಸ್ ಅನ್ನ ಸಾಮಾನ್ಯವಾಗಿ ಆಯ್ತಂದ್ರೆ ಒಂದು ಹೊಲದಾಗ ಏನಾಗ್ತದೆ ಸರ್, 48,000 ಒಂದ್ ಎಕರೆದಾಗ ಸಸಿಗಳಿರ್ತಾವ ಸರ್. ಅದ್ರಲಿಂದ ಬ್ರಾಂಚಸ್ ಬಂದಾಗ ಒಂದ್ ಗಿಡಕ್ಕೆ ಬರೀ 1-2 ಕೆಜಿ ಹಿಡ್ಕೊಂಡ್ರೆ 80 ಟನ್ ಆಗ್ತದೆ ಬರೋಬ್ರಿ. ಅದಕ್ಕೆ ಅಷ್ಟೇ ಬ್ಯಾಲೆನ್ಸ್ ಮಾಡ್ಬೇಕು ಸರ್ ನಾವು. ಸೊ ನಾವು ಸಿಕ್ಕಂಗಿಲ್ಲ, ಅದು ಯಾವ್ದೋ ಒಂದು ಗೊಬ್ಬರ ಕೊಡ್ತಾರ, ಎಲ್ಲರೂ ಏನಾಗ್ತಾರೆ DAP ಹಾಕ್ರಿ, ಸೆಟ್ರೇಟ್ ಹಾಕ್ರಿ, ಹಾಕ್ಲಿ ಸರ್ ಒಂದು ಪ್ರಮಾಣವಾಗಿ ಅದಕ್ಕೆ ಏನೇ ಕೊಡ್ರಿ. ನಾವು ಒಂದೇ ಸಮನೆ ಒಂದು ಹೋಳಿಗಿನ ಊಟ ಮಾಡಂಗಿಲ್ಲ, ದಪ್ಪಟಿನ ಊಟ ಮಾಡಂಗಿಲ್ಲ, ಚಪಾತಿನ ಅಷ್ಟು ಉಂಡಿ ಗೆಸ್ಟಿಕ್ ಆಗ್ತದೆ. ಈಗ ಅದೇ ರೀತಿ ಸಸಿನ ಹಂಗೆ ಸರ್, ನಾವು ಈ ಸಸಿಗೆ ಎಷ್ಟು ನಾವು ಪ್ರಮಾಣವಾಗಿ ಕರೆಕ್ಟ್ ಆಗಿ ಅದಕ್ಕೆ ಏನೇನು ಬೇಕು ಅದು ಅಷ್ಟೇ ಕೊಟ್ಟಿವಿ ಅಂದ್ರೆ ಅದನ್ನು ಡೈಜೆಷನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬೆಳವಣಿಗೆ ಆಗ್ತದೆ ಸರ್. ನಮ್ಮ ಹುಟ್ಟಿ ಕೂಸುಗಳಿಗೆ ಕೂಡ್ಲೇನೆ ಅನ್ನ ಸಾರು ತಿನ್ನಿಸ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಹಿಡ್ಕೊಂಡು ಕರೆಕ್ಟ್ ಆಗಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನ್ಯೂಟ್ರಿಷನ್ ಆಗ್ಲಿ NPK ಇದು ಆಗ್ಲಿ ಕರೆಕ್ಟ್ ಕೊಡ್ಕೊಂತ ಬಂದ್ರೆ ರೈತರು ಇನ್ಮ್ಯಾಗ ರೈತರು ಆ ಲೆವೆಲ್ ಬೆಳಿಬಹುದು ಸರ್. ನಮ್ ಮೊದಲನೇದಾಗಿ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಸರ್, ಡ್ರಿಪ್ ಇರಿಗೇಷನ್ ಕಂಪಲ್ಸರಿ ಮಾಡ್ತಾರೆ ಕಬ್ಬಿಗೆ. ಕಬ್ಬಿಗೆ ಸರ್ ಆ ಡ್ರಿಪ್ ಇಂದ ನಿಮ್ಗೆ ಟೈಮ್ನು ಸೇವ್ ಆಗ್ತದೆ, ನೀರ್ನು ಸೇವ್ ಆಗ್ತದೆ, ಮತ್ತೆ ಜಾಸ್ತಿ ನೀರಾವರಿನೂ ಮಾಡ್ಕೋಬಹುದು ಸರ್. ಈಗ ಗೌರ್ಮೆಂಟ್ ಲಿಂತ 6 ಗಂಟೆ ಅಷ್ಟು ಕರೆಂಟ್ ಕೊಡಕತ್ತಾರೆ ಸರ್. 6 ಗಂಟೆದಾಗ ನಾವು ಅದೇ ಬಿಡು ನೀರು ಕೊಟ್ಟಿವಿ ಅಂದ್ರೆ 1.5 ಎಕರೆ ಅಷ್ಟೇ ನೀರಾವರಿ ಆಗ್ತದೆ ಸರ್. ನೀವು ಅದೇ ಡ್ರಿಪ್ ಲಿಂತ ಕೊಟ್ಟರೆ ಸುಮಾರು 1-5 ಎಕರೆ ತನಕ ಡ್ರಿಪ್ ಮಾಡಬೇಕಾದಂಗ ಸಾಕಷ್ಟು ಉಳಿತದಲ್ಲ, ಸಾಕಷ್ಟು ನೀರು ಉಳಿತದೆ ಸರ್, ಮತ್ತೆ ಟೈಮ್ ಉಳಿತದೆ ಸರ್. ಮತ್ತೆ ಇದಕ್ಕೆಲ್ಲ ತಮಗ ತಾಂತ್ರಿಕ ಮಾಹಿತಿಯನ್ನು ಹೆಂಗ್ ಪಡ್ಕೋತಾ ಇದ್ರಿ, ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ರಿ ಈ ವಿಷಯದಾಗ ಮಾತಾಡ್ಬೇಕಂದ್ರೆ? ತೆಗಿಲ ಸರ್ ನಮ್ಗೆ ಬಹಳ ಆತ್ಮೀಯರಾದ್ರಿ ಸರ್. ಏನೇ ಸಮಸ್ಯೆ ಇರ್ಲಿ, ಇಲ್ಲ ಪಟೇಲ್ರಿ ಹಿಂಗ್ ಮಾಡ್ರಿ, ಇದು ಹಿಂಗ್ ಮಾಡ್ರಿ, ನೀವು ಮಾಡಕ್ ಸ್ವಲ್ಪ ಇದಕ್ಕೆ ಚೇಂಜಸ್ ಮಾಡ್ಕೊಡ್ರಿ, ಈ ಗೊಬ್ಬರ ಹಾಕ್ರಿ. ನನ್ಗೆ ಸಣ್ಣ ಮಾಹಿತಿ ಬೇಕಾದ್ರು ಸರ್ ಹಿಂಗ್ ಮಾಡ್ಬೇಕಂದ್ರೆ ಹೆಂಗ್ರಿ ಅಂತಂದ್ರೆ ಅದು ಬಹಳ ಸಪೋರ್ಟಿವ್ ಆಗಿ ನಾನು ಬೆನ್ನೆಲುಬಾಗಿ ತೆಗಿಳ ಸರ್ಲಿ ಅಂತ ಬಹಳ ಸಪೋರ್ಟ್ ಸಿಗ್ತಾರೆ. ಅಂದ್ರೆ ನೀವು ಮಾಡುವಂತಹ ಒಂದು ಏನು ಕೃಷಿಗೆ ಏನು ಬೆಂಬಲವಾಗಿ ಅವರು ಕೂಡ ನಿಂತರು, ಹಿಂಗಾಗಿ ಮಾರ್ಗದರ್ಶನ ಸಾಕಷ್ಟು ಸರಳವಾಗಿ ನಿಮಗೆ ಸಿಕ್ತು, ಅದ್ರ ಪ್ರಕಾರ ತಾವು ಮಾಡ್ತಾ ಇದ್ರಿ. ಮತ್ತೆ ಇದನ್ನು ಬಿಟ್ಟು ಬಾಳೆ ಕಲ್ಲಂಗಡಿ ಕೂಡ ತಾವು ಸರ್? ಬಾಳೆ ಕೂಡ ನಾನು ಜೈನ್ ಜೀನ್ ಅಂತ ವೆರೈಟಿ ಮಾಡಿದ್ದೀನಿ ಸರ್ ಸ್ಟಾರ್ಟಿಂಗ್, ಅದರಲ್ಲೂ ಕೂಡ ಫೇಲ್ ಅಂಡ್ ಸಕ್ಸಸ್ ಸರ್. ನಾನು ಫಸ್ಟ್ ಟೈಮ್ ಪ್ಲಾಂಟೇಶನ್ ಮಾಡಿದಾಗ ಬಾಳೆ ಹೈದ್ರಾಬಾದ್ ಲೋಕಲ್ ವೆರೈಟಿ ಅದು ತರಿಸಿದ್ ಸರ್. ನಂಗೆ ಚೀಪ್ ಆಗಿ ಸಿಗ್ತಪ್ಪ, ಅಗಿ 5 ರೂಪಾಯಿಗೆ ಒಂದು ಅಗಿ ಸಿಗ್ತು ಅಂತ ಬಹಳ ಖುಷಿ ಆದ ಸರ್. ಮುಂದೆ ಅದ್ರದ್ದು ರಿಟರ್ನ್ ಎಫೆಕ್ಟ್ ಆಯ್ತು ಸರ್, ನಂಗೆ ಅಗಿ ಕಮ್ಮಿ ಸಿಕ್ತು ಬಟ್ ರಿಸರ್ಚ್ ವೆರೈಟಿ ಇರಲಿಲ್ಲ ಸರ್. ಅದು ಯಾವ್ದೋ ಒಂದು ಲೋಕಲ್ ವೆರೈಟಿ, ಯಾವ್ದೋ ಒಂದು ಲೋಕಲ್ ವೆರೈಟಿ ಸರ್. ಅದ್ರಲ್ಲಿ ನಾ ಫಸ್ಟ್ ಫೇಲ್ಯೂರ್ ಆದ ಸರ್ ನಾನು. ಅದು ಏನಂತ ಹೇಳಿಕೊಟ್ಟಿದ್ರು ನಿಮ್ಗೆ? ಇಲ್ಲ ಜೀನ್ ಏನೇ ರೀ ಒಳ್ಳೆ ವೆರೈಟಿ ಅಂತ ಹೇಳಿದ್ರೆ ಸರ್, ಲೋಕರ್ ಏನ್ ಇರ್ತಲ್ಲ ಸರ್, ಅವ್ರಿಗೆ ನಮ್ಗೆ ನಾನು ಸ್ವಲ್ಪ ಅವಾಗ ಮೋಸ ಹೋದ. ಅವಾಗ ಒಂದು 10 ಎಕರೆ ಮಾಡಿದ ಸರ್, ಏನು ಮಾಡಮಿ ಅಂತ ಅನ್ಕೊಂಡು 10 ಎಕರೆ ಬಾಳೆ ಮಾಡಿದ್ರೆ. ಆ ಟೈಮಲ್ಲಿ ಸಿಕ್ಕಾಪಟ್ಟಿ ಗಾಳಿ ಮತ್ತಂದ್ರೆ ಇದು ಬಿಟ್ಕೊಂಡು ಅವಾಗ ಸ್ಟಮ್ ಅದ್ರದ್ದೇನು ಸ್ಟೆಮಿನಾ ಇರುತ್ತಲ್ಲ ಸರ್, ಆ ರೆಸ್ಟೆನ್ಷನ್ ಪವರ್ ಅದರಲ್ಲಿ ಇರಲಿಲ್ಲ. ಹಂಗ ಗಿಡಗಳು ಗಾಳಿಗೆಲ್ಲ 1-7 ಎಕರೆ ಪೂರ್ತಿ ಬಿದ್ದೋಯ್ತು ಸರ್, ಕಟಿಂಗ್ ಬಂದಿದೆಲ್ಲ ಪೂರ್ತಿ ಬಿದ್ದೈತೆ. ಅವಾಗ ಸುಮಾರು ನಂದು 10-15 ಲಕ್ಷ ಲಾಸ್ ಆದ ಸರ್. ಅದು ಬಿದ್ದಾಗಾದ್ರೂ ಮತ್ತೆ ಜೈನ್ ಕಂಪನಿ ಇದು ಜೀನ್ ಏನ್ ವೆರೈಟಿ ಪ್ಲಾಂಟೇಶನ್ ಮಾಡಿಸಲಕ್ಕ ಅಗಿ ಬುಕ್ ಮಾಡಿದೆ ಸರ್. ನಂಗೆ ಊರಾಗೆಲ್ಲ ಏನಂತಿದ್ರೆ ತೆಲಿ ಕೆಟ್ಟದ ಗೌಡಂದು ಇಟ್ಟೆಲ್ಲ ಕಣ್ಣಿದ್ರೆ ಹಾಳು ಮಾಡ್ಕೊಂಡನ, 10 ಎಕರೆ ಪೂರ ಬಾಳೆ ಹಾಳಾಗ್ಯದ, ಮತ್ತ 10 ಎಕರೆ ರೆಡಿ ಮಾಡಗತ್ತನ, ಹುಚ್ಚಾಗೇನ ಗೌಡ ಹಾಲು ಹೆಚ್ಚಾಗಿ ಇದು ಮಾಡಗತ್ತಾರ, ಹಂಗೆಲ್ಲ ಮಾಡೋದು ತಪ್ಪಾದ. ನಂಗೆ ಸ್ವಲ್ಪ ಊರಾಗ ದೊಡ್ಡವ್ರು ಇದ್ದವ್ರನ್ನ ಹೇಳಿದ್ರಿ, ಇಲ್ಲ ನಾ ಎಲ್ಲಿ ಹಾಳಾಗಿನ ಅಲ್ಲೇ ತೆಗಿತೀನಿ, ಎಲ್ಲಿ ವಸ್ತು ಕಳ್ಕೊಂಡಿರ್ತೀವಿ ಅಲ್ಲಿ ಕರೆದ್ರೆ ಸಿಗ್ತದೆ ಅನ್ಕೊಂಡು. ಯಾರ ಕಟಿಂಗ್ ಮಾಡಗತ್ತಿರಲ್ಲ ಸರ್, ಆ ಲೇಬರ್ ಇಲ್ರಿ ಗೌಡ್ರೆ ನಾವು ಹಚ್ಚಂಗಲ್ಲ ನೀವು ಹಚ್ಚರಿ ಅಂತ ಲೇಬರ್ ಬಿಟ್ಟು ಹೋದ್ರು ಸರ್, ಅವ್ರಿಗೆ ಇಲ್ಲಪ್ಪ ನೀ ಇದು ಒಂದ್ ಸಾರಿ ಹಚ್ಚು ನೋಡಮಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಾಮಿ ಅಂತ ಆ ಲೇಬರ್ ಇಂದ ಹಚ್ಚಿನ ಸರ್. ಆ ಲೇಬರ್ ಕೂಡ ನಮ್ಗೆ ಇಷ್ಟ ಆತ್ಮೀಯ ರೀ, ನಮ್ಮ ಊರಂಗ್ ಕೆಲಸ ಮಾಡೋರ್ರಿ ಗೌಡ್ರ ಹಾಳಾಗ್ತಾರ ಬ್ಯಾಡ್ರಿ ಗೌಡ್ರ ಅಂತ ಕೈ ಮುಗಿದ್ ಹೇಳೋದ್ರಿ ಸರ್, ಇದು ಒಂದು ನನಗೆ ಹೆಲ್ಪ್ ಮಾಡ್ರಪ್ಪ ಇರತ್ತಂದಿ. ಅರೆ ರಿಕ್ವೆಸ್ಟ್ ಮಾಡ್ಕೊಂಡು ಆ ಪ್ಲಾಂಟೇಶನ್ ಮಾಡ್ದ ಸರ್. ಪ್ಲಾಂಟೇಶನ್ ಮಾಡಿದಾಗ ಟೆಂಬುರಣಿಗೆ ಹೋದೆ ಸರ್ ನಾನು, ಅವಾಗ ಈ ಬಾಳಿ ಬಗ್ಗೆ ನಾ ಮಾಹಿತಿ ನಾ ತಗೋಬೇಕು, ಈಗ ಇದರಲ್ಲಿ ಕಳ್ಕೊಂಡಿಲ್ಲ ಎಲ್ಲಿ ಹುಡುಕಾಡ್ಬೇಕು ಇದ್ರದ್ದು ಕರೆಕ್ಟ್ ಆಗಿ ಮಾಹಿತಿ ತಗೋಬೇಕು ಅನ್ಕೊಂಡು ಈ ಮಾಹಿತಿ ಸಲಕ್ಕೆ ಟೆಂಬುರಣಿಗೆ ಹೋದೆ ಸರ್. ಮಹಾರಾಷ್ಟ್ರಕ್ಕೆ ಟೆಂಬುರಣಿಗೆ ಹೋದಾಗ ಅಲ್ಲಿ ಟೆಂಬುರಣಿದಾಗ ನಂಗೆ ಒಂದಿಷ್ಟು ಮಂದಿ ಪರಿಚಯ ಆದ್ರೆ ಸರ್, ಅಲ್ಲಿ ರೆಗ್ಯುಲರ್ ಆಗಿ ಹಿಂಗೆ ಹಿಂಗೆ ಮಾಡ್ಬೇಕನ್ನಾಗತ್ತಿ, ನಿಮ್ ಸಲಹೆ ಬೇಕು ಅಂತ ಅವ್ರ ಜೊತೆ ಟಚ್ ನಾಗಿದ್ದೆ. ನನ್ನ ಏಜ್ ನವರು ಒಬ್ರು ಅಜಿಂಕಿ ಅಂತ ಫ್ರೆಂಡ್ ಆದ್ರೆ ಸರ್, ಅಲ್ಲಿ ಜೋಬಿಕರು ಆಪ್ಗೆ ಹೆಲ್ಪ್ ಕರೋಂಗ ಅಂತಂದ್ ಅವ್ರು ಹೇಳಿದ್ರು ಸರ್. ಅವಾಗ ಅವ್ರ ಮಾಹಿತಿ ನೋಡ್ಕೊಂಡು ಮತ್ತೆ ಅಲ್ಲಿ ಸುಮಾರು ಒಂದು ಎವ್ರಿ ಮಂತ್ ನಾನು ಅಲ್ಲಿ ಟೈಮಿಗೆ ವಿಸಿಟ್ ಕೊಟ್ಟಿವಿ, ಹಿಂಗ ಹಿಂಗ ಆಗದ ಈ ರೀತಿ ಈ ಸ್ಟೆಪ್ ಬಂದದ, ಈಗ ಇದಕ್ಕೆ ಏನ್ ಮಾಡ್ಬೇಕಂತ ಎವ್ರಿ ಮಂತ್ ಹೋಗಿ ಅವ್ರ ಸಲಹೆ ತಗೊಂಡು ಮತ್ತೆ ಇಲ್ಲಿ ಬಂದು ಅದ್ ಪ್ರಾಕ್ಟಿಕಲ್ ಮಾಡ್ತಿದ್ ಸರ್. ಅವಾಗ ಒಂದೇ ಡಿಸೈಡ್ ಮಾಡಿದ್ ಸರ್ ನಾನು, ಆಕ್ಚುಲಿ ಒಂದು ಕಟಿಂಗ್ ಆಗ್ತಿತ್ತು ಸರ್ ಅದು, ಅವ್ರ ಮಿಡಲ್ ಮ್ಯಾನ್ ಅವ್ರು ಸ್ವಲ್ಪ ನೀವು ರೇಟ್ ಕಮ್ಮಿ ಏನ ಕಮ್ಮಿ ಬರುತ್ತೆ ಏನ ಕಮ್ಮಿ ತಗೋಬೇಕು ಅನ್ಕೊಂಡು 15 ರೂಪಾಯಿ ಕೇಳಿದ್ರು 9 ರೂಪಾಯಿ ಬಂದಾಗ ತಲೆಯಾಗ ಒಂದೇ ಬಂತು ಸರ್ ಅದು, ನೆಕ್ಸ್ಟ್ ಟೈಮ್ ನಮ್ಮ ಮಿಡಲ್ ಮ್ಯಾನ್ ನಾನು ಹೊಲಕ್ಕೆ ಬರಬಾರ್ದು, ಅವ ನಾನು ಬಲ್ಲಕ್ ರೇಟ್ ಕೇಳಿದಾಗ ನಾ ಹೇಳಿ ರೇಟ್ ಕೊಡ್ತೀನಿ ಅಂದ್ರೆ ಕೊಡಬೇಕು ಇಲ್ಲಾಂದ್ರೆ ಕೊಡಬಾರ್ದು ಅಂತ ಒಂದು ತಲೆ ವಿಚಾರ ಮಾಡ್ಕೊಂಡಿದ್ರಿ ವಿಚಾರ ಮಾಡ್ಕೊಂಡು ಒಂದು ಫಿಕ್ಸ್ ಆದ ಸರ್ ಇಲ್ಲಾಂದ್ರೆ ಎಕ್ಸ್ಪೋರ್ಟ್ ಮಾಡಬೇಕು, ಇಲ್ಲಾಂದ್ರೆ ನಾ ಬಾಳೆನೇ ಮಾಡಬೇಡಿ ನಿಮಗೆ ಮುಂದೆ ಅಗ್ರಿಕಲ್ಚರ್ ಬಿಟ್ಟು ಬಿಡಬೇಕು ಮೈಂಡ್ ಸೆಟ್ ಮಾಡ್ಕೊಂಡು ಸರ್. ಏನೋ ಒಂದು ಮಾಹಿತಿ ಕೊಟ್ಟ ಟೀಮುಣಿ ಇದ್ರದವರು ನನ್ನ ಫ್ರೆಂಡ್ ಆಗ್ಲಿರಿ ಮತ್ತೆ ಬಳಗದವರು ನನ್ನ ಹೊಲದಾಗ ಏನ್ ಕೆಲಸ ಮಾಡೋರು ಎಲ್ಲ ಸಪೋರ್ಟ್ ಲಿಂದ ಸರ್. ಆವಾಗ 7 ಎಕರೆ ಮಾಡಿದ್ ಸರ್, 7,500 ಸಸಿಗಳು ಕುಡ್ಸಿದ್ರಿ, 7,500 ಅಗಿಗೊಳದಾಗ 27 ಲಕ್ಷ ಮಾಡಿದ್ ಸರ್ ಸರ್. ಇಲ್ಲ ಅದು ಬಿಲ್ ಇನ್ನ ಕಲೆಕ್ಟ್ ಮಾಡಿ ಇಟ್ಟಿನ ಸರ್, ಅಂದ್ರೆ ಎಷ್ಟೆಷ್ಟು ಹೋಗ್ಯದ, ಎಷ್ಟು ಗಾಡಿ ನಂದು ಒಂದು ಗಿಡದಲ್ಲಿ ಎಷ್ಟು ವೇಟ್ ಆಗ್ಯದ ಅಂತ ಒಂದು ಕಲೆಕ್ಟ್ ಮಾಡಿ ಇಟ್ಟಿದ್ ಸರ್ ನಾನು. ಅಂದ್ರೆ ನಾಳೆ ರೆಕಾರ್ಡ್ಸ್ಕ ಇದು ಮಾಡಿದೀನಿ ಅಂತ ಅನ್ನೋದು ನನಗೆ ಇದು ಬೇಕಲ್ಲ ಸರ್. ಏನ್ ರೇಟ್ ಏನ್ ಬಿತ್ತು ನಿಮ್ಗೆ ಅವಾಗ? 25 ರೂಪೀಸ್ ರೇಟ್ ಬಿತ್ತಿತ್ತು ಸರ್. ಹೌದಲ್ಲ, 20 ಕೆಜಿ ಸರ್, ಪರ್ ಕೆಜಿ 25 ಸರ್. ಒಂದ್ ಕೆಜಿ ಒಳಗೆ ಎಷ್ಟು ಹಣ್ಣುಗಳು ಅಂದ್ರೆ ಅದು ಹೆಂಗಿರುತ್ತೆ ಸರ್? 13 ಕೆಜಿ 7 ಕೆಜಿ ಅದೊಂದು ಪ್ಯಾಕ್ ಮಾಡ್ತಾರೆ ಸರ್ ಎಕ್ಸ್ಪೋರ್ಟ್ ಸರ್. ಅಂದ್ರೆ ಇದು ರಫ್ತು ಸಲುವಾಗಿ ನೀವು ಮಾಡಿದ್ರೆ ಎಕ್ಸ್ಪೋರ್ಟ್ ಸಲುವಾಗಿ ಮಾಡಿದ್ರೆ ಎಕ್ಸ್ಪೋರ್ಟ್ ಸಲುವಾಗಿ ಮಾಡುದು ಸರ್. ಅದ್ರ ಕ್ಯಾವಿಟಿ ಮತ್ತಂದ್ರೆ ಅದ್ರದ್ದು ಗಾತ್ರ ರೀ, ಅದ್ರ ಲೆಂತ್ ಅದೆಲ್ಲ ಚೆಕ್ ಮಾಡಿದ್ರು ಸರ್. ಚೆಕ್ ಮಾಡ್ಕೊಂಡು ಇಲ್ಲ ಸರ್ ಇದು ಎಕ್ಸ್ಪೋರ್ಟ್ ಆಗ್ತದೆ ನಿಮ್ದು ಬಳಿ ಸರಿಯಾಗಿ ಬಂದದ, ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ ಪ್ಯಾಕಿಂಗ್ ಪ್ರೋಸೆಸ್. ಒಂದು ತಿಂಗಳ ತನಕ 40 ಜನ ಲೇಬರ್ ಅವ್ನು ಎಕ್ಸ್ಪೋರ್ಟ್ ದವರು ಏನಿದ್ರು ಸರ್ ಅಲ್ಲಿ ನನ್ನ ತೋಟದಲ್ಲಿ ಉಳ್ಕೊಂಡು ಪೂರ್ತಿ ನಂದು ಒಂದು ತಿಂಗಳಲ್ಲಿ ಪೂರ್ತಿ ಹಾರ್ವೆಸ್ಟಿಂಗ್ ಮಾಡಿದ್ರು ಸರ್. ಅದು ಒಂದು ನನಗ ಅವಾಗ ಅನಿಸ್ತಾರ ಇಲ್ಲ ಏನೇ ಇದ್ರು ಮಾಹಿತಿ ಪಡ್ಕೊಂಡು ಏನ್ ಬೆಳಿಗ್ಗೆ ಯಾವ ಟೈಮಲ್ಲಿ ಏನ್ ಕರೆಕ್ಟ್ ಆಗಿ ಕೊಟ್ಟು ಅಂದ್ರೆ ನಮ್ಗೆ ಭೂಮಿ ತಾಯಿ ಯಾವಾಗ್ನು ಲಾಸ್ ಆಗಂಗಿಲ್ಲ ಅನ್ಕೊಂಡು ಅವಾಗ ನನ್ನ ಮೈಂಡ್ ಫಿಕ್ಸ್ ಆಯ್ತು ಸರ್. ಅಂದ್ರೆ ನೀವು ಏನ್ ಜೀ ನೈನ್ ಬೆಳೆದಾಗ ನಿಮಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅನ್ನೋಂತ ಕಲ್ಪನೆ ಇರಲಿಲ್ಲ? ಮಾಡ್ತೀನಿ ಅಂತ ಇರಲಿಲ್ಲ ಸರ್. ಫಸ್ಟ್ ನಾನು 10 ಎಕರೆ ಆದಾಗ ಫೇಲ್ ಏನ್ ಆದನ್ ಸರ್. ಅವಾಗ ನಾವು ಒಂದೇ ನಿರ್ಧಾರ ಮಾಡಿದೆ ಈ ಲೋಕಲ್ ಥರ್ಡ್ ಮಿಡಲ್ ಮ್ಯಾನ್ ಅವ್ರಿಗೆ ಕೊಡಬಾರ್ದು, ಎಕ್ಸ್ಪೋರ್ಟ್ ಮಾಡ್ಬೇಕಂತ. ಅವಾಗ ಇನ್ನೊಂದ್ 7 ಎಕರೆ ಪ್ಲಾಂಟೇಶನ್ ಮಾಡಿದ್ರಿ ಸರ್. ಆ ಪ್ಲಾಂಟೇಶನ್ ಮಾಡದೊಳಗ್ ಬಂತ ಸರ್ ಅದು. ಈ ಲೋಕಲ್ ದವ್ರ ಹಿಂಗಾದ್ರೆ ನಂಗೆ ಇವ್ರು ಹಾಳು ಮಾಡ್ತಾರ, ಬೇರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ತೆಗಿಬೇಕಂತ ಮಾಡಿದ್ರೆ ನನ್ನ ಇದ್ರ ಸರ್ವೆ ಆಗ್ತೀನಿ, ಇಲ್ಲಾಂದ್ರೆ ಸರ್ವೆ ಆಗಲ್ಲ ಅನ್ಕೊಂಡು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡೋ ಸಲುವಾಗ ಅದಕ್ಕೆ ಏನ್ ಶ್ರಮ ಮಾಡಬೇಕು, ಪೂರ್ತಿ ಶ್ರಮ ಪಟ್ಟು ಎಕ್ಸ್ಪೋರ್ಟ್. ಅಂದ್ರೆ ಪ್ರತಿ ಹೆಜ್ಜೆ ಒಳಗೂ ನೀವು ಬೇರೆಯವ್ರ ಮಾರ್ಗದರ್ಶನ ತಗೊಂಡಿದ್ದೀರಿ ಸಲುವಾಗಿ? ಹಾ ಸರ್, ಎಕ್ಸ್ಪೋರ್ಟ್ ಮಾಡೋರದು ಮಾರ್ಗದರ್ಶನ ತಗೊಂಡು ಮತ್ತೆ ನಮ್ ಸರ್ ಅವ್ರಲಿಂತ ಯಾವ ನ್ಯೂಟ್ರಿಷನ್ಸ್ ಕೊಡ್ಬೇಕು ಅದಕ್ಕೆ ಬಾಳೆಗದ ಮತ್ತೆ ಅದ್ರಲ್ಲಿ ಎಷ್ಟು ಬ್ಯಾಲೆನ್ಸ್ ಮಾಡಬೇಕು, ಬಂಚ್ ಮ್ಯಾನೇಜ್ಮೆಂಟ್ ಎಷ್ಟು ಮಾಡಬೇಕು, ಅದ್ರದ್ದು ಸೈಜ್ ಎಷ್ಟು ಇರಬೇಕು, ಮತ್ತಂದ್ರೆ ಅದರದ್ದು ಒಳ್ಳೆ ತೂಕಕ್ಕೆ ಬರಬೇಕಾದ್ರೆ ಅದಕ್ಕೆ ಏನು ಫರ್ಟಿಲೈಸರ್ ಕೊಡಬೇಕು, ಅದೆಲ್ಲ ಕರೆಕ್ಟ್ ಆಗಿ ಒಂದು ಶೆಡ್ಯೂಲ್ ಮಾಡ್ಕೊಂಡು ಸರ್ ಎವ್ರಿ ಡೇ. ಅದು ನಾನು ಒಂದು ಈಗ ಡೈಲಿ ಡೈರಿ ಬುಕ್ ಹೆಂಗ್ ಬರೀತಾರೆ ಸರ್, ಆ ರೀತಿನೇ ಒಂದು ಡೈರಿ ಬರೀತೀವಿ ಸರ್. ಇವತ್ತು ಇದಕ್ಕೆ ಎಷ್ಟು ನೀರು ಕೊಟ್ಟಿವಿ, ಇಷ್ಟು ಅವರ್ಸ್ನಾಗ ಇದು ಇಷ್ಟು ಫರ್ಟಿಲೈಸರ್ ಕೊಟ್ಟಿವಿ, ಮತ್ತೆ ಅದಕ್ಕೆ ಮುಂದೆ ನೆಕ್ಸ್ಟ್ ಡೇ ಏನ್ ಕೊಡ್ಬೇಕಂತ ಪ್ಲಾನ್ ಆಗಿರ್ತೀವಿ ಸರ್. 12 ಮಂತ್ಸ್ ಕ್ರಾಪ್ ಸರ್ ಅದು, 12 ತಿಂಗಳ ಕ್ರಾಪ್. ಈಗ ಹಳ್ಳಿದಾಗ ಏನಂತಾರೆ ಸರ್, ಬಾಳೆ ನೀರಾಗ ನಿಂದ್ರಸ ನಿಂಗೆ ಊರಾಗ ನಿಂದ್ರಸ್ತಾರ. ಅದು ಒಂದು ಸ್ವಲ್ಪ ತಪ್ಪು ಕಲ್ಪನೆ ಸರ್. ಅವಾಗ ನಮ್ ಭೂಮಿದಾಗ ತಿಪ್ಪಿ ಗೊಬ್ಬರ ಜಾಸ್ತಿ ಆಗ್ತಿರ್ ಸರ್, ಹಂಗಾಗಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರ್ತೈತಿ ಸರ್ ಭೂಮಿ ಒಳಗ. ಈಗ ತಿಪ್ಪಿ ಗೊಬ್ಬರ ಜಾಸ್ತಿ ಇಲ್ರಿ, ಎಲ್ಲಾ ಕಾಂಪೋಸ್ಟ್ ಇದೆ ಹಾಕಾಗತ್ತಾರ ಸರ್. ಹಂಗಾಗಿ ಸ್ವಲ್ಪ ನಮ್ಮ ರೈತರು ಏನ್ ಮಾಡ್ಬೇಕ್ರಿ, ದನಗಳು ಕಟ್ಟಬೇಕು. ಒಂದು 10 ಎಕರೆ ಅದಂದ್ರೆ ಒಂದ್ 2 ಹಸು ಕಟ್ಟರ್ ಸಾಕು ಸರ್. ಅದು 10 ಎಕರೆ ಜೀವಾಮೃತ ಮಾಡ್ಕೊಂಡು, ಗೋಕೃಪಾಮೃತ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಮಾಡ್ಬೋದು ಸರ್. ಬಟ್ ರಸಗೊಬ್ಬರ ಬೇಕೇ ಸರ್. ಈಗ ಸಡನ್ ಆಗಿ ನಾವು ಚೇಂಜ್ ಆಗ್ತೀವಿ ಅಂದ್ರೆ ಚೇಂಜ್ ಆಗಕ್ ಸಾಧ್ಯ ಇಲ್ಲರಿ. ಈಗ ಅದ್ರಲ್ಲಿಂತ ಒಂದು 50% ಅದು 50% ಇದು ಮಾಡ್ಕೊಂಡು ಬಂದ್ರೆ, ಇವೆಲ್ಲ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದ್ರಿಂದಾಗಿ ಕ್ಯಾನ್ಸರ್ ಬರಾಗತ್ತದೆ, ಶರೀರ ಪೂರ್ತಿ ಹಾಳು ಮಾಡ್ಕೋತೀವಿ ಅದು ಇದು ಆಗತ್ತೆ ಸರ್. ನೆಕ್ಸ್ಟ್ ಈಗ ಸ್ವಲ್ಪ 50% ಚೇಂಜ್ ಮಾಡ್ಕೊಂತ ಮಾಡ್ಕೊಂತ ಮುಂದೆ ಸ್ವಲ್ಪ ಆರ್ಗ್ಯಾನಿಕ್ ಇದ್ರ ಕಡೆ ಹೋದ್ರೆ. ಅಂದ್ರೆ ಬಾಳೆಹಣ್ಣು ನೀವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರಿ ಅವಾಗಿಂದ? ಅವಾಗಿಂದ ಇಲ್ಲಿನ ತನಕ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಹೋಗ್ತಾ ಇದೆ ಸರ್? ಇರಾನ್, ಇರಾಕ್, ಇಲ್ಲಿಂದ ಪ್ಯಾಕಿಂಗ್ ಆಗ್ಬಿಟ್ಟು ಬಾಂಬೆಗೆ ಹೋಗಿ ಇದ್ರಲಿಂದ ಇದು ಆಗ್ಬಿಡ್ತು. ಮತ್ತೆ ಪೇಮೆಂಟ್ ಅದು ಹೆಂಗ್? ಆನ್ಲೈನ್ ಪೇಮೆಂಟ್. ಏನ್ ಅಡ್ವಾನ್ಸ್ ಪೇಮೆಂಟ್ ಆಗ್ತದೆ? ಅಡ್ವಾನ್ಸ್ ಆಗಲ್ಲ ಸರ್. ನಮ್ದು ಇವತ್ತು ಹೋಗಿ ಅವ್ರಿಗೆ ರೀಚ್ ಆದ ಕೂಡಲೇ ಬೇಕಂದ್ರೆ ಕಾಟಾ ಪೇಮೆಂಟ್ ನ ಕೊಡ್ತಾರೆ ಸರ್. ಕಾಟಾ ಪೇಮೆಂಟ್ ಕೊಟ್ಟ್ರೆ ಕಂಪ್ನಿದವ್ರಲ್ಲಿಂತ ಏನಾಗ್ತದೆ ಸರ್, ಮಿಡಲ್ ಮ್ಯಾನ್ ಏನ್ ಇರ್ತಾನಲ್ಲ ಸರ್, 1 ರೂಪಾಯಿ 2 ರೂಪೀಸ್ ತಗೊಂಡು ಅವ್ನಿಗೆ ಆಫ್ಟರ್ 15 ಡೇಸ್ ಪೇಮೆಂಟ್ ಕೊಡ್ತಾರೆ ಸರ್. ಈಗ ನಾವು ಇಲ್ಲ ಕಂಪ್ನಿದವರಿಗೆ ಡೈರೆಕ್ಟ್ ಕೊಟ್ಟಿವಂದ್ರಿ, ನಮ್ಗೆ 1 ರೂಪಾಯಿ 2 ರೂಪಾಯಿ ಏನು ತಿನ್ನಂಗಿಲ್ಲ ಸರ್. ಡೈರೆಕ್ಟ್ ಬೈ ಟು ಫಾರ್ಮರ್ ಬರ್ತದೆ ಸರ್ ನೇರವಾಗಿ ಪೇಮೆಂಟ್. ನೇರವಾಗಿ ಪೇಮೆಂಟ್ ಆಗ್ತದೆ. ಅಲ್ಲೇನು ನಿಮಗೆ ಸಮಸ್ಯೆ ಆಗಿಲ್ಲ ಅಲ್ಲೇನು ಸಮಸ್ಯೆ ಎಕ್ಸ್ಪೋರ್ಟ್ ಮಾಡುವಂತ ಸಮಯದೊಳಗೆ? ಇಲ್ಲಿ ತಾಂತ್ರಿಕವಾಗಿ ಆಗ್ಲಿ ಅಥವಾ ಏನು ಈ ಸ್ಪೆಸಿಫಿಕೇಶನ್ ಏನಿರ್ತಾವಲ್ಲ, ಈ ರೀತಿ ನಾವು ಪ್ಯಾಕೇಜ್ ಮಾಡಿ ಕಳಿಸ್ಬೇಕು,

ಮತ್ತಾರಿ ಕೊಡಲಿ ಕವಲಮ್ಮ ನಿನಗೆ, ಇನ್ನಾರಿ ಕೊಡಲಿ ಜಗದಂಬ ನಿನಗೆ, ಮತ್ತಾರಿ ಕೊಡಲಿ ಕವಲಮ್ಮ ನಿನಗೆ, ಇನ್ನಾರಿ ಕೊಡಲಿ ಜಗದಂಬ ನಿನಗೆ. ಮಗಳೇ ಕೊಮಟಾರ ಮಗನಿಗೆ ಕೊಡಲೇನೆ, ಮಗಳೇ ಕೊಮಟಾರ ಮಗನಿಗೆ ಕೊಡಲೇನೆ, ಕೊಮಟಾರ ಬಾಳ್ಲೆವು ನಾ ಹೇಳು ತಂದೆ, ಎಂಟ ದಿವಸದ ಸಂತಿ ನಾ ಮಾಡು, ರೋಟಗಿ ಅಂಗಾಡಿ ನಾ ಇಡು, ದುಡ್ಡಿಲೆ ವ್ಯಾಪಾರ ನಾ ಮಾಡು, ದುಡ್ಡಿಲೆ ವ್ಯಾಪಾರ ನಾ ಮಾಡು. ಪತ್ತಾರಿ ಕೊಡಲಿ ಗವರಮ್ಮ ನಿನಗೆ, ಇನ್ನಾರಿ ಕೊಡಲಿ ಜಗದಂಬ ನಿನಗೆ. ಮಗಳೇ ಬ್ರಾಹ್ಮಣನ ಮಗನಿಗೆ ಕೊಡಲೇನೆ, ಬ್ರಾಹ್ಮಣನ ಬಾಳ್ಲೆವು ಹೇಳ್ತೀನಿ, ದಿನ ತಣ್ಣೀರೊಳಗೆ ನಾ ಮುಳುಗು, ಉಡಿ ಬಿಟ್ಟು ಮಡಿಗಾಳ ನಾ ಹೂಡು, ಉಡಿ ಬಿಟ್ಟು ಮಡಿಗಾಳ ನಾ ಹೂಡು, ಮಧ್ಯಾಹ್ನ ಗಾಳ ನಾ ಮಾಡು, ಮಧ್ಯಾಹ್ನ ಊಟ ನಾ ಮಾಡುಲಾರೆ, ಮಧ್ಯಾಹ್ನ ಕೊಡಲೆ ಗವರಮ್ಮ ನಿನಗೆ, ಮತ್ತಾರಿ ಕೊಡಲಿ ಜಗದಂಬ ನಿನಗೆ. ಅಪ್ಪಯ್ಯ ಕೇಳನ್ನ ಮಾತು, ಕೇಳು ಗಿರಿರಾಜ ಕೇಳನ್ನ, ಸಿದ್ದಪಟ್ಟಣದಲ್ಲಿ ಶಿವನಲ್ಲಿ ನನ್ನ ಮನಸ್ಸು ಜಂಗಮಾರ, ಈಗ ಕೊಡ ನನ್ನ ತಂದೆ.